ಒಂದು ಆಯಿಲ್ ಮಟ್ಟದ ಗುಣವನ್ನು ನಾವು ಪರೀಕ್ಷಿಸಬೇಕಾಗ್ತದೆ. ಸುಮಾರಾಗಿ ಒಂದು ವಾರದ ನಂತರ ಈ ಒಂದು ಟ್ರ್ಯಾಕ್ಟರ್ನ ಓಡಿಸಿದಾಗ ಅದನ್ನು ನಾವು ಇದರಲ್ಲಿ ಕಾಣಿಸಬೇಕಾಗ್ತದೆ. ಮತ್ತು ಒಂದು ವಾರದ ನಂತರ ಓಡಿಸಿದಂಥ ಟ್ರ್ಯಾಕ್ಟರ್ನ ಸಂದರ್ಭದಲ್ಲಿ ಬ್ರೇಕ್ ಪೆಡಲ್ ಕೂಡ ನಾವು ಸರಿಯಾಗಿ ಅದನ್ನು ಪರೀಕ್ಷಿಸಬೇಕಾಗ್ತದೆ. ಕಂಟಿನ್ಯೂಸ್ ಆಗಿ ನಾವು ಬ್ರೇಕ್ ಹಾಕೋದ್ರಿಂದ ಇದರಲ್ಲಿ ಬ್ರೇಕ್ ಅನ್ನ ಸಿಸ್ಟಮ್ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅದೇ ರೀತಿ ಕ್ಲಚ್ ಬೇರಿಂಗ್, ಟೈರ್ ಹಬ್ ಬೇರಿಂಗ್ ಇವನ್ನೆಲ್ಲ ನಾವು ಒಂದು ವಾರದ ಒಂದು ಸಂದರ್ಭದಲ್ಲಿ ಅದನ್ನು ಬಳಸಬೇಕಾಗ್ತದೆ. ಸುಮಾರಾಗಿ ಟ್ರ್ಯಾಕ್ಟರ್ನ ನಾವು 100 ರಿಂದ 120 ಗಂಟೆಗಳವರೆಗೆ ಉಪಯೋಗಿಸಿದಾಗ ಗಮನಿಸತಕ್ಕಂತ ಒಂದು ಅಂಶಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಟ್ರ್ಯಾಕ್ಟರ್ನ ನಾವು ಬಾಡಿಗೆ ರೂಪದಲ್ಲಿ ಕೊಡ್ತಕ್ಕಂತ ಒಂದು ಸಂದರ್ಭ ಬಂದಾಗ ಒಂದು ಗಂಟೆಗೆ ಎಷ್ಟು ದುಡ್ಡು ನಾವು ಕೊಡಬೇಕು, ಪ್ರತಿ ಗಂಟೆಗೆ ಅಂತೇಳಿ ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ. ಹೀಗಾಗಿ ಪ್ರತಿ ಗಂಟೆಗಳಿಗೆ ಕೂಡ ನಾವು ಅದನ್ನ ಫಾಲೋ ಮಾಡಲೇಬೇಕಾಗ್ತದೆ. ಸುಮಾರಾಗಿ ಟ್ರ್ಯಾಕ್ಟರ್ನ 100 ರಿಂದ 120 ಗಂಟೆಗಳವರೆಗೆ ನಾವು ಓಡಿಸಿದಾಗ ಆ ಟ್ರ್ಯಾಕ್ಟರ್ನಲ್ಲಿ ಇರ್ತಕ್ಕಂಥ ಡೈನಮೋ ಇರ್ಬೋದು, ಸ್ಟಾರ್ಟಿಂಗ್ ಮೋಟಾರ್ ಇರ್ಬೋದು, ಅದರಲ್ಲಿ ಇರ್ತಕ್ಕಂಥ ಲೂಬ್ರಿಕೇಶನ್ ಆಯಿಲ್ ಕೂಡ ನಾವು ಚೆಕ್ ಮಾಡಬೇಕಾಗ್ತದೆ. ಈ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳು ಅದರಲ್ಲಿ ಬೇರಿಂಗ್ ನಲ್ಲಿ ಗ್ರೀಸ್ ಹಾಕಿರ್ತೀವಿ ನಾವು, ಮುಂದೆ ಟ್ರ್ಯಾಕ್ಟರ್ನ ಮುಂದಿನ ಗಾಲಿಗಳಲ್ಲಿ ಗ್ರೀಸ್ ಹಾಕಿರ್ತೀವಿ. ಆ ಒಂದು ಗ್ರೀಸ್ ಅನ್ನು ತೆಗೆದು ಹೊಸ ಗ್ರೀಸ್ ಅನ್ನು ಹಾಕಬೇಕಾಗ್ತದೆ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ಟರ್ನ ಜಾಸ್ತಿ ಹೊತ್ತು ಓಡಿಸೋದ್ರಿಂದ ಆ ಗ್ರೀಸ್ ತನ್ನ ಕೆಲಸದ ಒಂದು ಕಾರ್ಯಕ್ಷಮತೆಯನ್ನು ಕಳ್ಕೊಂಡಿರ್ತದೆ. ಹೀಗಾಗಿ ನಾವು ಅಲ್ಲಿ ಆಯಿಲ್ ಫಿಲ್ಟರ್ ಮತ್ತು ಡೀಸೆಲ್ ಫಿಲ್ಟರ್ ಕೂಡ ಬದಲಾವಣೆ ಮಾಡಲೇಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಎಷ್ಟು ಗಂಟೆಗಳವರೆಗೆ ನಾವು ಟ್ರ್ಯಾಕ್ಟರ್ ಓಡಿಸ್ತಾ ಇರ್ತೀವಿ ಅಷ್ಟರ ಮಟ್ಟಿಗೆ ನಾವು ಅದನ್ನ ಒಂದು ಸಂರಕ್ಷಣೆ ಕೇರ್ ಅನ್ನ ನಾವು ತಗೊಳ್ಳೇಬೇಕಾಗ್ತದೆ. ಸುಮಾರಾಗಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈ ಒಂದು 400 ರಿಂದ 500 ಗಂಟೆ ಒಂದು ಅಂದ್ರೆ 6 ತಿಂಗಳವರೆಗೂ ಏನಾದರೂ ಒಂದು ಟ್ರ್ಯಾಕ್ಟರ್ನ ನಾವು ಓಡಿಸಿದ್ರೆ ಒಂದು ವರ್ಷಕ್ಕೆ ನಾನು ಸುಮಾರಾಗಿ ಹೇಳಿದೆ 1,000 ಗಂಟೆಗಳವರೆಗೆ ಓಡಿಸಲೇಬೇಕು. ಯಾಕೆ ಓಡಿಸೋದು, ಯಾಕೆ ಓಡಿಸ್ಬೇಕು ಅಂತಂದ್ರೆ ಕೆಲಸ ಮಾಡಿಸ್ಬೇಕು. ಕೆಲಸ ಮಾಡಿಸಿದ್ರೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಏನಿರ್ತದೆ ಅಲ್ಲಿಯೂ ಕೂಡ ನಾವು ವಿವಿಧ ಯಂತ್ರೋಪಕರಣಗಳನ್ನ ನಾವು ಬಳಸ್ತಾ ಇರ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಕೂಡ ನಮ್ಗೆ ಟ್ರ್ಯಾಕ್ಟರ್ನ ಬಳಕೆ ಬೇಕಾಗ್ತದೆ, ಬಾಡಿಗೆ ರೂಪದಲ್ಲಿ ಅದನ್ನ ಲಾಭವಾಗಿ ಪಡಿಬೇಕಾಗ್ತದೆ. ಈ ಸುಮಾರಾಗಿ 6 ತಿಂಗಳ ನಂತರ ನಾವು ಏನು ಟ್ರ್ಯಾಕ್ಟರ್ನ ಉಪಯೋಗಿಸಿದ ಮೇಲೆ ಆ ಒಂದು ಸಂದರ್ಭದಲ್ಲಿ ರೇಡಿಯೇಟರ್ ಮತ್ತು ಅದರಲ್ಲಿರ್ತಕ್ಕಂಥ ಕೂಲಿಂಗ್ ವ್ಯವಸ್ಥೆಯನ್ನು ನಾವು ಸ್ವಚ್ಛಗೊಳಿಸಬೇಕಾಗ್ತದೆ. ಹೆಂಗೆ ನಾವು ಗಾಡಿನ ಓಡಿಸಿದ ಮೇಲೆ ಅಥವಾ ಕೆಲಸ ಮಾಡಿಸಿದ ಮೇಲೆ ತೊಳೆದ ಮೇಲೆ ಅದನ್ನೆಲ್ಲ ಕ್ಲೀನ್ ಆಗಿಡಬೇಕು, ಹಂಗೆ ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಕೆಲಸ ಮಾಡತಕ್ಕಂಥ ಒಂದು ವ್ಯವಸ್ಥೆ ರೂಪಗಳೇನಿರ್ತವೆ ಅವನ್ನ ನಾವು ಸ್ವಚ್ಛತೆಯನ್ನು ಕಾಣಿಸಬೇಕಾಗ್ತದೆ. ಅದೇ ರೀತಿ 1,000 ಗಂಟೆಗಳ ನಂತರ ಕೂಡ ನಾವು ಏನಾದರೂ ಓಡಿಸಿದ್ರೆ ಗೇರ್ ಬಾಕ್ಸ್ ಆಯಿಲು, ಸ್ಟೇರಿಂಗ್ ಆಯಿಲು, ಹೈಡ್ರಾಲಿಕ್ ಆಯಿಲು, ಡಿಫ್ರೆನ್ಷಿಯಲ್ ಆಯಿಲ್, ಈ ತರ ಬೇರೆ ಬೇರೆ ಸಿಸ್ಟಮ್ ಇರ್ತಕ್ಕಂಥ ಒಂದು ಆಯಿಲ್ಗಳು ಏನಿರ್ತವೆ ಅವನ್ನ ನಾವು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಲೇಬೇಕು. ಟ್ರ್ಯಾಕ್ಟರ್ ನನ್ನ ಡೀಲರ್ ಹತ್ರ ತಗೊಂಡೋಗಿ ಸರ್ವಿಸಿಂಗ್ ಮಾಡಿಸಲೇಬೇಕಾಗ್ತದೆ. ಯಾಕಂದ್ರೆ ಅಧಿಕೃತವಾದ ಡೀಲರ್ ನಲ್ಲಿ ನಾವು ಟ್ರ್ಯಾಕ್ಟರ್ನ ಖರೀದಿ ಮಾಡಿದಾಗ ಆ ಒಂದು ಸರ್ವಿಸಿಂಗ್ ವ್ಯವಸ್ಥೆ ಅಲ್ಲಿ ಇರೋದ್ರಿಂದ ರೈತರು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗ್ತದೆ. ಈಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ರೈತರು ಅದನ್ನ ಸಾಮಾನ್ಯ ಸಂರಕ್ಷಣೆ ಮಾಡಿದ್ರು ಕೂಡ ಸರ್ವಿಸಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿರ್ತದೆ ಅಲ್ಲಿ ನಾವು ಗೇರ್ ಲಾಕ್ ಅರೇಂಜ್ಮೆಂಟ್ ಅಥವಾ ಇನ್ನೊಂದು ಏನಾದರೂ ಅದನ್ನು ಕೂಡ ಅದರಲ್ಲಿ ಮಾಡಬಹುದು. ಸಾಮಾನ್ಯವಾಗಿ ಡೀಸೆಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಮಾಡಿರ್ತೀವಿ, ಬಳಸ್ತೀವಿ, ಎಷ್ಟೋ ಅದಾದ್ಮೇಲೆ ನಾವು ಡೀಸೆಲ್ ಟ್ಯಾಂಕ್ ಅನ್ನು ಕೂಡ ಕ್ಲೀನ್ ಮಾಡಲೇಬೇಕಾಗ್ತದೆ, ಕಂಪ್ಲೀಟ್ ಡೀಸೆಲ್ ಇರ್ತಕ್ಕಂಥ. ಯಾಕಂದ್ರೆ ಟ್ರ್ಯಾಕ್ಟರ್ ನಲ್ಲಿ ನಾವೇನಂತಂದ್ರೆ ಡೀಸೆಲ್ ಮಾತ್ರ ನಾವು ಉಪಯೋಗ ಮಾಡ್ತಾ ಇದ್ವಿ, ಪೆಟ್ರೋಲ್ ಇರ್ತಕ್ಕಂಥ ಟ್ರ್ಯಾಕ್ಟರ್ ಇದುವರೆಗೂ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ ಡೀಸೆಲ್ ನಲ್ಲಿ ಒಂದು ಒಳ್ಳೆ ಗುಣ ಏನಂತಂದ್ರೆ ಅದರಲ್ಲಿ ಶಕ್ತಿ ಕೊಡ್ತಕ್ಕಂಥ ಒಂದು ಆದ್ಯತೆ ಏನಿದೆ ಜಾಸ್ತಿ ಇದೆ. ಪೆಟ್ರೋಲ್ ಇಂಧನಕ್ಕಿಂತ ಡೀಸೆಲ್ ಇಂಧನ ಇರ್ತಕ್ಕಂಥ ತಾಂತ್ರಿಕತೆಯ ಶಕ್ತಿ ಜಾಸ್ತಿ ಇರೋದ್ರಿಂದ ನಾವು ಡೀಸೆಲ್ ಮಾತ್ರ ಬಳಸ್ತಾ ಇರ್ತೀವಿ. ರೈತರು ಇನ್ನೊಂದೇನ್ ಗಮನಿಸ್ಬೇಕಂದ್ರೆ ಈ ಟ್ರ್ಯಾಕ್ಟರ್ಗೂ ಮತ್ತು ಈ ಬೇರೆ ಒಂದು ವೆಹಿಕಲ್ ಅಥವಾ ಒಂದು ಇದಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಟ್ರ್ಯಾಕ್ಟರ್ ನಲ್ಲಿ ಎರಡು ಗಾಲಿಗಳು ಹಿಂದಿನ ಎರಡು ಗಾಲಿಗಳು ದೊಡ್ಡವು ಇರ್ತವೆ, ಮುಂದಿನ ಎರಡು ಗಾಲಿಗಳು ಸಣ್ಣವು ಇರ್ತವೆ. ಇನ್ನಿತರ ವೆಹಿಕಲ್ ಗಳಲ್ಲಿ ಇನ್ನಿತರ ಗಾಡಿಗಳಲ್ಲಿ ಏನಾಗ್ತದೆ, 4 ಗಾಲಿಗಳು ಸೇಮ್ ಇರ್ತವೆ, ಸಮಮಟ್ಟವಾಗಿರ್ತವೆ. ಆದ್ರೆ ನಾವು ಟ್ರ್ಯಾಕ್ಟರ್ ನಲ್ಲಿ ಮುಂಭಾಗದಲ್ಲಿ 2 ಸಣ್ಣ ಗಾಲಿಗಳನ್ನ ಇಟ್ಟಿರ್ತೀವಿ, ಹಿಂಭಾಗದಲ್ಲಿ 2 ದೊಡ್ಡ ಗಾಲಿಗಳನ್ನ ಇಟ್ಟಿರ್ತೀವಿ. ಯಾಕೆ ಆ ತರ ಮಾಡ್ತೀವಿ ಅಂದ್ರೆ, ಒಂದು ಭೂಮಿಯಲ್ಲಿ ಕೆಲಸಗಳನ್ನು ಕೃಷಿ ಚಟುವಟಿಕೆಗಳನ್ನ ಮಾಡಿಸಬೇಕಾದ್ರೆ ಆ ಭೂಮಿಯಿಂದ ಬರ್ತಕ್ಕಂಥ ಒಂದು ಟ್ರ್ಯಾಕ್ಷನ್ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಆಕರ್ಷಣೆ ಶಕ್ತಿ ಟ್ರ್ಯಾಕ್ಟರ್ಗೆ ಬರಬೇಕಾದ್ರೆ ದೊಡ್ಡ ಗಾಲಿಗಳ ಅವಶ್ಯಕತೆ ಇರಬೇಕಾಗ್ತದೆ. ನಾವು ಟ್ರ್ಯಾಕ್ಟರ್ ನಲ್ಲಿ ಏನೇ ಒಂದು ಅಶ್ವಶಕ್ತಿಯನ್ನು ಪಡ್ಕೊಂತೀವಿ ಅದು ಮೊದಲನೇದಾಗಿ ಹಿಂದಿನ ಗಾಲಿಗಳಿಗೆ ಹೋಗ್ತದೆ. ಹೀಗಾಗಿ ದೊಡ್ಡ ಗಾಲಿಗಳನ್ನ ಕೂಡಿಸೋದ್ರಿಂದ ನಮ್ಗೆ ಶಕ್ತಿಯ ಪ್ರಮಾಣದಲ್ಲಿ ಅಧಿಕೃತವಾಗಿ ಬರ್ತದೆ. ಮುಂದಿನ ಗಾಲಿಗಳು ಏನ್ ಚಿಕ್ಕದಾಗಿ ಏನಿರ್ತವೆ ಅವು ಮಾತ್ರ ಸ್ಟೇರಿಂಗ್ ಪರ್ಪಸ್ ಮಾತ್ರ, ಡೈರೆಕ್ಷನ್ ಪರ್ಪಸ್ ಮಾತ್ರ ಇರೋದ್ರಿಂದ ನಮ್ಗೆ ಈ ಒಂದು ಟ್ರ್ಯಾಕ್ಟರ್ ನಲ್ಲಿ ಹಿಂದಿನ ಗಾಲಿಗಳು

ಚೆಕ್ ಮಾಡಬೇಕಾಗ್ತದೆ. ಈ ಒಂದು ಇನ್ಸ್ಟ್ರೂಮೆಂಟ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಇರ್ತದೆ, ಬ್ಯಾಟ್ರಿದ ಎಷ್ಟು ಸ್ಪೆಸಿಫಿಕ್ ಗ್ರಾವಿಟಿ ಇದೆ ಅಂತ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಏನಂದ್ರೆ ರಿಪೇರಿಗೆ ಬರ್ತಕ್ಕಂತ ಸಾಧ್ಯತೆ ಕಡಿಮೆ ಇರ್ತದೆ. ಈಗೇನಂತಂದ್ರೆ ಟ್ರ್ಯಾಕ್ಟರ್ ಬೇಗ ಚಾಲು ಸ್ಟಾರ್ಟೇ ಆಗಂಗಿಲ್ಲ, ಸ್ಟಾರ್ಟ್ ಆಗ್ಲದಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ಬ್ಯಾಟ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇರಂಗಿಲ್ಲ. ಅಲ್ಲಿ ಇರ್ತಕ್ಕಂತ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಏನಿದೆ ಅದನ್ನ ನಾವು ಚೆಕ್ ಮಾಡ್ಲೇಬೇಕಾಗ್ತದೆ. ಆಮೇಲೆ ಇನ್ನೊಂದೇನಂದ್ರೆ ಈ ಟ್ರ್ಯಾಕ್ಟರ್ನ ನಾವು ಒಂದು ಪರ್ಟಿಕ್ಯುಲರ್ ಲೋಡ್ಗಳಿಗೆ ಕೆಲಸಗಳಿಗೆ ಮಾತ್ರ ಅದನ್ನು ಬಳಸಬೇಕಾಗ್ತದೆ. ಟ್ರ್ಯಾಕ್ಟರ್ನ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಜೊತೆಗೆ ನಾವು ಕೃಷಿ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡ್ತೀವಿ, ಅಥವಾ ಈ ಒಂದು ಬಾಡಿಗೆ ರೂಪದಲ್ಲಿ ಏನಾದರೂ ನಾವು ದಿನನಿತ್ಯ ಆದಾಯ ಪಡೆಯಬೇಕಂದ್ರೆ ಟ್ರೇಲರ್ಗಳಲ್ಲಿ ನಾವು ಟ್ರೇಲರ್ ಅಂದ್ರೆ ನಾವು ಟ್ರ್ಯಾಕ್ಟರ್ ಟ್ರೋಲಿ ಅದನ್ನೆಲ್ಲ ಹಚ್ಕೊಂಡು ಬೇರೆ ಬೇರೆ ಇಟ್ಟಿಗೆ ಸಾಗಿಸ್ತೀವಿ, ಸಿಮೆಂಟ್ ಸಾಗಿಸ್ತೀವಿ, ಎಲ್ಲ ರೀತಿಯಿಂದ ಸಾಗಿಸ್ತಾ ಇರ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಈ ಟ್ರಾಲಿಯಲ್ಲಿ ಆ ಟ್ರೇಲರ್ನಲ್ಲಿ ಇಷ್ಟೇ ಲೋಡ್ ಹಾಕ್ಬೇಕಂತ ಇರ್ತದೆ. ಸಾಮಾನ್ಯವಾಗಿ ಒಂದು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ 4 ಟನ್ಗಳವರೆಗೆ ಮಾತ್ರ ನಾವು ಲೋಡ್ ಹಾಕ್ತಕ್ಕಂತ ಒಂದು ವ್ಯವಸ್ಥೆ ಇದ್ರೆ ಒಳ್ಳೇದು. ಅಂದ್ರೆ ಭಾರದ ವಸ್ತು 4 ಟನ್ಗಳವರೆಗೆ ನಾವು ಹಾಕ್ಬೋದು, ಆದ್ರೆ ಜಾಸ್ತಿ ಕೆಲಸ ಮಾಡ್ಬೇಕು, ಜಾಸ್ತಿ ಆದಾಯ ಬರಬೇಕು ಅಂತ ಹೇಳಿ 4 ಟನ್ಗಳ ಬದಲಾಗಿ ನಾವು 5 ಟನ್ 6 ಟನ್ನದಷ್ಟು ಏನಾದ್ರೂ ಟ್ರಾಲಿಯಲ್ಲಿ ಹಾಕಿ ಟ್ರ್ಯಾಕ್ಟರ್ ಮುಖಾಂತರ ಅದನ್ನ ಎಳೆಸಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಈ ಒಂದು ಹೆಚ್ಚಿನ ಒತ್ತಡ ನಮ್ಮ ಟ್ರ್ಯಾಕ್ಟರ್ ಇಂಜಿನ್ಗೆ ಒತ್ತಡ ಜಾಸ್ತಿ ಬರ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಈ ಒಂದು ರಿಪೇರಿ ಬರ್ತಕ್ಕಂತ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಆಮೇಲೆ ಡೀಲರ್ ನಲ್ಲಿ ಸರ್ವಿಸ್ ಅನ್ನು ಆವಾಗ ನಾವು ಪರೀಕ್ಷೆ ಮಾಡ್ಲೇಬೇಕಾಗ್ತದೆ. ಟ್ರ್ಯಾಕ್ಟರ್ನ ಬಿಡಿ ಭಾಗಗಳನ್ನ ಕಂಪಲ್ಸರಿಯಾಗಿ ನಾವು ನೋಡ್ಲೇಬೇಕು, ಟ್ರ್ಯಾಕ್ಟರ್ನ ಗಾಲಿಗಳನ್ನು ಚೆಕ್ ಮಾಡಬೇಕಾಗ್ತದೆ, ಒತ್ತಡವನ್ನು ಚೆಕ್ ಮಾಡಬೇಕಾಗ್ತದೆ. ರಿಪೇರಿ ಆದಷ್ಟು ಕಡಿಮೆ ಮಾಡಿದಷ್ಟು ಅಂದ್ರೆ ಖರ್ಚು ಕಡಿಮೆ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಕೆಲವು ಈ ಸಣ್ಣ ಸಣ್ಣ ಒಂದು ಗಾತ್ರದ ಒಂದು ರೂಪ ಏನಿರ್ತಕ್ಕಂತ ಅವನ್ನ ನಾವು ಪಾಲನೆ ಮಾಡಬೇಕಾಗ್ತದೆ. ಅಂಗದ ವ್ಯವಸ್ಥೆಗಳು, ಬ್ಯಾಟರಿ, ಡೈನಮೊ, ಸ್ಟಾರ್ಟರ್ ಮೋಟಾರ್ಗಳದು, ಇವನ್ನೆಲ್ಲ ನಾವು ರಿಪೇರಿ ಬರಲಾರ್ದಂಗೆ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಇದೆಲ್ಲ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಆ ಟ್ರ್ಯಾಕ್ಟರ್ ನಡೆಸ್ತಕ್ಕಂತ ಒಂದು ಚಾಲಕನೇನಿರ್ತಾನೆ ಅವನಿಗೆ ಒಂದು ಅನುಭವ ರೂಪದಲ್ಲಿ ಇದ್ರೆ ಮಾತ್ರ ಅದನ್ನ ನಾವು ಈಸಿಯಾಗಿ ಅಲ್ಲಿ ನಮಗೆ ಕಂಡುಕೊಳ್ಬಹುದು ಅಂತ ತಿಳಿಸ್ತಾ ಇದ್ದೀನಿ. ಬಹಳ ಮುಖ್ಯ, ಯಾಕಂದ್ರೆ ಡ್ರೈವರ್ ಇರೋರಿಗೆ ಸ್ವಲ್ಪ ಟ್ರ್ಯಾಕ್ಟರ್ ಬಗ್ಗೆ ಒಂದು ಮಾಹಿತಿ ಗೊತ್ತಿರ್ಬೇಕು, ಅವರಿಗೆ ಏನಾಗಿದೆ ಏನಿಲ್ಲ ಹೇಗೆ ಇಟ್ಕೋಬೇಕು ಅಂತಕ್ಕಂತ ಒಂದು ಮಾಹಿತಿ ಗೊತ್ತಿರ್ಬೇಕು. ಹೌದು. ಇನ್ನ ಕೊನೆಯ ಪ್ರಶ್ನೆ ಏನಂತಂದ್ರೆ, ಒಬ್ಬ ಯುವಕ ಇವತ್ತೊಂದು ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಿಬಿಟ್ಟು ಒಳ್ಳೆ ರೀತಿಯಿಂದ ಆದಾಯವನ್ನು ಮಾಡ್ಕೊಂಡು ಜೀವನ ಸಾಗಿಸ್ಬೋದು ಅಂತೀರಿ, ಒಬ್ಬ ಅವನಿಗೆ ಟ್ರ್ಯಾಕ್ಟರ್ ಮೇಲೇನೆ ಒಂದು ಮಣಿತನ ನಡೆಸ್ತಕ್ಕಂಥ ಆದಾಯ ಟ್ರ್ಯಾಕ್ಟರ್ನಿಂದ ಗಳಿಸ್ಬೋದು ಅಂತೀರ ಹೇಗೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗ ಕೃಷಿ ಚಟುವಟಿಕೆಗಳಿಗೆ ನಾವು ಏನು ಟ್ರ್ಯಾಕ್ಟರ್ನ ಬಳಸ್ತಾ ಇರ್ತೀವಿ, ನಮ್ಮ ಕೃಷಿ ಕೆಲಸಗಳ ಚಟುವಟಿಕೆಗಳು ಮಾಡೋದ್ರ ಜೊತೆಗೆ ದಿನನಿತ್ಯದ ಆದಾಯವನ್ನು ಪಡಿತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಸಾಮಾನ್ಯವಾಗಿ ಟ್ರ್ಯಾಕ್ಟರ್ನ ನಾವು ಯಾವ ರೀತಿಯ ಆದಾಯ ಪಡಿಬೇಕಂತಂದ್ರೆ ಅದನ್ನ ಬಾಡಿಗೆ ರೂಪದಲ್ಲಿ ಈ ಟ್ರ್ಯಾಕ್ಟರ್ಗೆ ಹೊಂದಿಕೆ ಆಗ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳನ್ನು ನಾವು ಗಮನಿಸಿ ಖರೀದಿಸಿ ಆಯಾ ಭಾಗದಲ್ಲಿ ಸಾಮಾನ್ಯವಾಗಿ ಈ ನೀರಾವರಿ ಪ್ರದೇಶ ಇರಬಹುದು ಅಥವಾ ಖುಷ್ಕಿ ಪ್ರದೇಶಗಳು ಇರಬಹುದು, ಆಯಾ ಭಾಗಗಳಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆಗಳಿಗೆ ಅನುಕೂಲ ಆಗಿರ್ತಕ್ಕಂಥ ಉಪಕರಣಗಳು ಯಾವುವು, ಅಂತ ಉಪಕರಣಗಳನ್ನು ಖರೀದಿಸಿ ಅವನ್ನ ನಾವು ಬಾಡಿಗೆ ಕೇಂದ್ರದಲ್ಲಿ ಅವನ್ನ ಕೊಟ್ಟರೆ ನಾವು ಆ ಬಾಡಿಗೆ ಮುಖಾಂತರ ಪ್ರತಿನಿತ್ಯ ಆದಾಯವನ್ನು ಗಳಿಸಬಹುದು. ಈಗ ನಾವು ಟ್ರ್ಯಾಕ್ಟರ್ನ ಖರೀದಿ ಮಾಡ್ತೀವಿ, ಸುಮಾರಾಗಿ 5-6 ಲಕ್ಷದಷ್ಟು ಖರೀದಿ ಮಾಡ್ಕೊಂತೀವಿ, ಮಾಡಿದ್ಮೇಲೆ ಅದ್ರ ನಾವು 10 ವರ್ಷದೊಳಗೆ ಅದ್ರ ಬಾಳಿಕೆ ಇದ್ರೂ ಕೂಡ ನಾವು 2-3 ವರ್ಷದಲ್ಲೇ ಅದನ್ನ ಚೆನ್ನಾಗಿ ದುಡಿಸಿ ಮಾಡಿಸಿ ನಿರ್ವಹಣೆ ಮಾಡಿದ್ರೆ ನಮ್ಗೆ ಅದರ ಆದಾಯ ದುಪ್ಪಟ್ಟಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಇದರಲ್ಲಿ ರೈತರಿಗೆ ಏನಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ಮತ್ತು ಕೃಷಿ ಯಂತ್ರೋಪಕರಣಗಳ ಒಂದು ಬಳಕೆ ಈ ಒಂದು ರೈತ ಸಂಪರ್ಕ ಕೇಂದ್ರ ಇರಬಹುದು ಅಥವಾ ಬಾಡಿಗೆ ಕೇಂದ್ರಗಳು ಇರಬಹುದು, ಆಯಾ ಬೆಳೆಗಳು ಬೆಳೀತಕ್ಕಂಥ ಒಂದು ಸಾಂದರ್ಭಿಕ ರೂಪದಲ್ಲಿ ನಾವು ಅದನ್ನ ಬಾಡಿಗೆ ರೂಪದಲ್ಲಿ ಕೊಟ್ಟಾಗ ಸಾಮಾನ್ಯವಾಗಿ ಈ ಒಂದು ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ ಅಥವಾ ಬಿತ್ತನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಉಳುಮೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಗಂಟೆಗೆ ಇಷ್ಟು ದುಡ್ಡು ಅಂತ ಹೇಳಿ ಫಿಕ್ಸ್ ಮಾಡ್ತದೆ. ಆ ಒಂದು ಫಿಕ್ಸ್ ಮಾಡಿದಾಗ ನಮ್ಗೆ ಆದಾಯ ಎಷ್ಟು ಖರ್ಚು ಬರ್ತದೆ, ಕನಿಷ್ಠ 30-40% ಆದಾಯ ಹೆಚ್ಚಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಟ್ರ್ಯಾಕ್ಟರ್ ಮತ್ತು ಅದರ ಉಪಕರಣಗಳಲ್ಲಿ ಕಂಡ್ಕೋಬಹುದು. ರೈತರಿಗೆ ಈ ಒಂದು ಒಂದು ಕೌಟುಂಬಿಕ ಖರ್ಚು ಏನಿದೆ, ಈ ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡಿದ್ರೆ ಒಂದು ಕುಟುಂಬ ನಡೆಸತಕ್ಕಂಥ ಒಂದು ಶಕ್ತಿ ಆ ಒಂದು ಟ್ರ್ಯಾಕ್ಟರ್ಗೆ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತು. ಒಳ್ಳೇದು ಡಾಕ್ಟರ್ ಕೆ ವಿ ಪ್ರಕಾಶ್ ಅವರೇ, ಇದುವರೆಗೆ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡುವಂತಹ ರೈತರಿಗೆ ಮತ್ತು ಟ್ರ್ಯಾಕ್ಟರ್ ಈಗಾಗಲೇ ಇರುವಂತಹ ರೈತರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತ ಬಾಂಧವ ಇಂಥ ವಿಚಾರವನ್ನ ಗಮನಿಸಬೇಕು. ಬಹಳಷ್ಟು ದುಡ್ಡು ಹಾಕಿ ಟ್ರ್ಯಾಕ್ಟರ್ ಖರೀದಿ ಮಾಡಬೇಕಾದ್ರೆ ಈಗ ಸಾಮಾನ್ಯವಾಗಿ 8-10 ಲಕ್ಷ ರೂಪಾಯಿ ಬೇಕಾಗ್ತವೆ. ಇಷ್ಟೆಲ್ಲ ದುಡ್ಡು ಹಾಕಿ ಖರೀದಿ ಮಾಡಿರ್ತೀವಿ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಲ್ಲಿ, ಸರಿಯಾಗಿ ಅದನ್ನು ದುಡಿಸ್ತಾ ಇದ್ರೆ ಖಂಡಿತ ಅದು ಹಾನಿಯಾಗಿಬಿಡುತ್ತೆ. ಒಳ್ಳೆಯ ವಿಚಾರವನ್ನು ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.